ಪರಿಸರ ಮತ್ತು ಜೀವನೋಪಾಯ ಭದ್ರತೆ ಮೂಲಕ ದೇಶವನ್ನು ಸಮಗ್ರವಾಗಿ ಅಭಿವೃದ್ಧಿಗೊಳಿಸಬಹುದಾಗಿದೆ. ಕಳೆದ ಕೆಲವು ದಶಕಗಳಿಂದೀಚೆಗೆ ಬಾಬಾ ಅಣು ಸಂಶೋಧನಾ ಕೇಂದ್ರ ಹಲವು ಗಿಡಗಳ ಮೇಲೆ ಸಂಶೋಧನೆ ನಡೆಸಿ 42 ಬಗೆಯ ವಿವಿಧ ಕೃಷಿ ತಳಿಗಳನ್ನು ಭಾರತೀಯ ರೈತರಿಗಾಗಿ ಬಿಡುಗಡೆ ಮಾಡಿದೆ. ಆ ಬೆಳೆಗಳನ್ನು ರೈತರು ವಾಣಿಜ್ಯ ಉದ್ದೇಶಗಳಿಗೆ ಬಳಕೆ ಮಾಡಿಕೊಳ್ಳಬಹುದು. ಇದರಲ್ಲಿ ಹೊಸ ತಳಿಯ ಶೇಂಗಾ, ಸೋಯಾಬೀನ್, ಕಡಲೆ, ಸೂರ್ಯಕಾಂತಿ, ಸಾಸಿವೆ, ಭತ್ತ ಮುಂತಾದ ತಳಿಗಳನ್ನು ಅಭಿವೃದ್ಧಿಗೊಳಿಸಲಾಗಿದೆ. ಈ ತಳಿಗಳಿಂದ ಹೆಚ್ಚಿನ ಇಳುವರಿ ಜೊತೆಗೆ ಶೀಘ್ರವೇ ಬೆಳೆ ಬೆಳೆಯಬಹುದು. ಹೊಸ ತಳಿಯ ಭತ್ತ ಮತ್ತು ಗೋಧಿಗಳಲ್ಲಿ ಜಾಸ್ತಿ ಇಳುವರಿ ಮಾತ್ರ ಅಲ್ಲದೆ ಅವುಗಳಲ್ಲಿ ರೋಗ ನಿರೋಧಕ ಶಕ್ತಿಯೂ ಇದೆ. ಅಲ್ಲದೆ ಬಾಳೆಹಣ್ಣು, ಕಬ್ಬು, ದ್ರಾಕ್ಷಿ, ಪೈನಾಪಲ್, ಆಲೂಗಡ್ಡೆ, ಅರಿಶಿಣ ಮತ್ತು ಶುಂಠಿ ತಳಿ ಅಭಿವೃದ್ಧಿಪಡಿಸಲಾಗಿದೆ. ಆಹಾರ ಭದ್ರತೆ ಮತ್ತು ಸುರಕ್ಷತೆಗೆ ಮತ್ತೊಂದು ಪ್ರಮುಖ ಅಡ್ಡಿ ಎಂದರೆ ಕೀಟಾಣುಗಳ ಬಾಧೆ. ಇದರಿಂದ ಭಾರತ ಸೇರಿದಂತೆ ಜಾಗತಿಕ ಮಟ್ಟದಲ್ಲಿ ಭಾರೀ ಪ್ರಮಾಣದ ಕೃಷಿ ಇಳುವರಿ ನಷ್ಟವಾಗುತ್ತಿದೆ. ಉತ್ಪಾದಿಸಿದ ಆಹಾರ ಧಾನ್ಯಗಳಲ್ಲಿ 30% ಕೀಟಾಣು ಬಾಧೆಗೆ ತುತ್ತಾಗಿ ನಷ್ಟವಾಗುತ್ತದೆ. ಕಟಾವು ಮತ್ತು ಕಟಾವಿನ ಪೂರ್ವದಲ್ಲಿಯೂ ಕೀಟಾಣುಗಳ ಬಾಧೆ ಎದುರಿಸುವುದು ಸಾಮಾನ್ಯವಾಗಿದೆ. ಆಹಾರ ಸಂಗ್ರಹ ಮತ್ತು ವಾಣಿಜ್ಯ ಬೆಳೆಗಳಿಗೂ ಕೀಟಬಾಧೆ ಕಾಡುತ್ತಿದೆ. ಹಾಗಾಗಿ ಆಹಾರ ಉತ್ಪನ್ನಗಳ ಸಂರಕ್ಷಣೆ ಅತ್ಯಂತ ಪ್ರಮುಖ ಕೆಲಸವಾಗಿದೆ. ವಿಕಿರಣ ಪ್ರಕ್ರಿಯೆಯಿಂದ ಉತ್ಪನ್ನಗಳನ್ನು ಕೆಡದಂತೆ ಅಥವಾ ಹಾಳಾಗದಂತೆ ಚೆನ್ನಾಗಿಯೇ ಇಡಬಹುದು. ಆಹಾರ ಸಂಸ್ಕರಣೆಯಲ್ಲಿ ವಿಕಿರಣ ತಂತ್ರಜ್ಞಾನ ಬಳಸೋದನ್ನು ಹಲವು ಅಂತಾರಾಷ್ಟ್ರೀಯ ಹಾಗೂ ರಾಷ್ಟ್ರೀಯ ಸಂಸ್ಥೆಗಳು ಅನುಮೋದಿಸಿವೆ. ಭಾರತೀಯ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ ನಾನಾ ವರ್ಗಗಳ ಅಡಿ ಆಹಾರ ಉತ್ಪನ್ನಗಳನ್ನು ವರ್ಗೀಕರಣ ಮಾಡಿದೆ. ಸಾಂಬಾರ್ ಪದಾರ್ಥಗಳು, ಆಹಾರ ಧಾನ್ಯಗಳು, ಬೇಳೆಕಾಳುಗಳು, ಹಣ್ಣು, ತರಕಾರಿ ಮತ್ತು ಮಾಂಸ ಸೇರಿದಂತೆ 60+ ಬಗೆಯ ಆಹಾರ ಉತ್ಪನ್ನಗಳನ್ನು ಕೆಡದಂತೆ ಇಡುವ ನಿಯಮಗಳನ್ನು ವಿಶ್ವದಾದ್ಯಂತ ಪಾಲಿಸಲಾಗುತ್ತಿದೆ. ಈ ನಿಟ್ಟಿನಲ್ಲಿ ಬಾಬಾ ಅಣು ಸಂಶೋಧನಾ ಕೇಂದ್ರ ಲೀಚಿ, ಮಾವು, ಚೆರ್ರಿ ಮತ್ತಿತರ ಹಣ್ಣುಗಳು ಮತ್ತು ಆಲೂಗಡ್ಡೆ, ಈರುಳ್ಳಿ, ಮೀನು, ಅರಿಶಿಣ, ಮೆಣಸಿನಕಾಯಿ ಮತ್ತಿತರ ಉತ್ಪನ್ನಗಳನ್ನು ವಾಣಿಜ್ಯ ಉದ್ದೇಶಗಳಿಗೆ ಬಳಸುವಾಗ ಅವುಗಳು ಕೆಡದಂತಿಡಲು ವಿಕಿರಣ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಿದೆ. ಭಾರತದಲ್ಲಿ 15 ಆಹಾರ ವಿಕಿರಣ ಘಟಕಗಳು ಕಾರ್ಯನಿರ್ವಹಿಸುತ್ತಿವೆ. ಅದರಲ್ಲಿ ಪ್ರಮುಖವಾಗಿ ನಾಸಿಕ್ನಲ್ಲಿರುವ ಕೇಂದ್ರದಲ್ಲಿ ಮಾವು, ಈರುಳ್ಳಿ ಮತ್ತು ಆಲೂಗಡ್ಡೆಗಳನ್ನು ಸಂರಕ್ಷಿಸಿ ಅವುಗಳ ಜೀವಿತಾವಧಿಯನ್ನು ಹೆಚ್ಚಿಸಿ ಅವುಗಳ ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಉತ್ತೇಜನ ನೀಡಲಾಗುತ್ತಿದೆ. ಭಾರತದಲ್ಲಿ ವಿಕಿರಣ ತಂತ್ರಜ್ಞಾನದಿಂದ ರಕ್ಷಿಸಲಾದ ಆಹಾರ ಉತ್ಪನ್ನಗಳ ಪ್ರಮಾಣ ದಿನೇ ದಿನೇ ಹೆಚ್ಚುತ್ತಿದೆ. ನವಿ ಮುಂಬೈನ ವಾಶಿಯಲ್ಲಿರುವ ವಿಕಿರಣ ಸಂಶೋಧನಾ ಘಟಕದಲ್ಲಿ 1000 ಟನ್ಗಳಷ್ಟು ಆಹಾರ ಉತ್ಪನ್ನಗಳನ್ನು ವಿಕಿರಣ ತಂತ್ರಜ್ಞಾನಕ್ಕೆ ಒಳಪಡಿಸಲಾಗಿದೆ. ವಿಕಿರಣ ತಂತ್ರಜ್ಞಾನದಡಿ ಸಂರಕ್ಷಿಸಲಾದ ಮಾವಿನ ಹಣ್ಣುಗಳನ್ನು 2007 ಅಮೆರಿಕಕ್ಕೆ ರಫ್ತು ಮಾಡಲಾಗುತ್ತಿದೆ. ಕೃಷಿ ವಿಶ್ವವಿದ್ಯಾಲಯಗಳು ಹಾಗೂ ಇತರ ಸಂಸ್ಥೆಗಳ ಮೂಲಕ ಈ ವಿಕಿರಣ ತಂತ್ರಜ್ಞಾನ ಬಳಕೆಯ ಬಗ್ಗೆ ಜಾಗೃತಿ ಮೂಡಿಸಲಾಗುತ್ತಿದೆ. ಒಟ್ಟಾರೆ ಹಸಿರು ಕ್ರಾಂತಿಯಿಂದಾಗಿ ಹಲವು ದಶಕಗಳಿಂದ ದೇಶದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಆಹಾರ ದಾಸ್ತಾನಾಗುತ್ತಿದೆ ಎಂಬುದರಲ್ಲಿ ಯಾವುದೇ ಸಂಶಯವಿಲ್ಲ. ಆದರೆ ಆಹಾರ ಉತ್ಪನ್ನಗಳ ಇಳುವರಿ ಮತ್ತು ಗುಣಮಟ್ಟ ಹೆಚ್ಚಳಕ್ಕೆ ತಂತ್ರಜ್ಞಾನ ಅಳವಡಿಕೆ ಮತ್ತು ಇತರ ಸವಾಲುಗಳನ್ನು ಎದುರಿಸುವತ್ತಲೂ ಗಮನ ಹರಿಸಬೇಕಾಗಿದೆ. ಇದುವರೆಗೆ ಕೃಷಿ ವಾರ್ತೆ ಕೇಳಿದಿರಿ. ಈಗ ಹುಕ್ಕೇರಿ ತಾಲೂಕಿನ ಹೊಳ್ಳುಳ್ಳಿಯ ಭೀಮಪ್ಪ ರಾಮಪ್ಪ ಹುದ್ದಾರ್ ಹಾಗೂ ಮೇಳದವರಿಂದ ರಾಧಾನಾಟದಲ್ಲಿ ಕೇಳಿ ಗಳಪೂಜಿ ಮತ್ತು ಚುಮನಬಾಯಿ ವಾಗ್ವಾದ ಸನ್ನಿವೇಶ. ಆಯ್ತು. ಹೇಳ್ತೇನೆ ಕೇಳಂತ ನಾನು. ಚಂದ ಆಗಿ ಹೊಡೆದೇಳ. ಹೊಸ ಸೀರೆ ಕಾಯತೇನ ನಿನ್ನ ದಾರಿ ಬಂದ ಹೋಗ ಹುಡುಗಿ ಒಂದ ಸಾರಿ ಸಾರಿ ಬರದಿದ್ದರ ಮಾಡತೇನ ಜೋರಿ ಜೋರಿ. ತಾತೆ ಇವಳು ಯಾರ ಕೇಳ ತಾತೆ ಕೇಳ ಏವು ನೀ ಯಾರಕ್ಕಿ ಯಾರ ಪೋರಿ ಸ್ವಲ್ಪಕ್ಕೆ ಸೀರೆ ಇಟ್ಕೊಂಡ್ ಸ್ವಲ್ಪಕ್ಕೆ ಕುಪ್ಸಾ ಇಟ್ಕೊಂಡ್ ದರ್ ದಿವಸ ಅವ್ರ ಬಾಗ್ಲಾಗ ಹಾಯ್ತಿ ಅತ್ತ ಒಂದೇ ಒಂದ್ಸಲ ಬಂದ ದಿನ ಚಲೋ ಅಲ್ಲ ಒಂದೇ ಒಂದ್ಸಲ ಬಂದ್ ಹೋಗತ್ ಹೇಳ್ತಾನ ತಾತೆ ಹಿಂಗಂದ್ರು ಹಿಂಗತಾನ ಯಾವ ತಾತೆ ಹೇಳ್ತಾನೆ ಕೇಳಿ ಹೇಳು ನಮ್ಮಂತ ಪರಸ್ತ್ರೀ ಹೆಣ್ಣು ಮಕ್ಕಳ ಮೇಲೆ ತಾತೆ ಇವನ ಮನಸ್ಸು ಮಾಡುವುದು ಚಲವಲ್ಲ. ಹೌದಲ್ರಿ, ಇವನು ಕರೆಯಬಾರದು ತಾತೆ. ಏಕ ಜಾತ ನಾನು ಬರುವುದಿಲ್ಲ. ಹಿಂಗ ಹೇಳ ತಾತೆ, ಹಿಂಗ ಹೇಳ್ರಿ. ಅಣ್ಣ ಭಜನ ತಾತ ಬಂದಳೇನು ಬರತ್ತಳೋ ಜರ ನಿಂಗ ಬಸ್ ಸ್ಟ್ಯಾಂಡ್ ಬಂದಾಳ. ತಾತೆ ಅಂದ್ರೆ ಅವ್ರ ಗಂಡುಳ್ ಗರ್ತಿ ಅತ್ತಿ ಮನಿ ಸೊಸಿ ತವ್ರ ಮನಿ ಹೆಣ್ಮಗಳ ಗಂಡ ಮನಿ ಹೆಂಡತಿ ಇಟ್ಟೆಲ್ಲ ಅನ್ನ ತಗ ಜೋಡಣೆ ಅದಾವ ಈ ಮುಂದೆ ಏನ್ ಗರ್ದೈತಿ ನನ್ನ ತಗ ಕೇಳ್ತಾಳ ಆಕಿ ತಾತ ಗಂಡುಳ ಗರ್ತಿ ಅಂತ ಹೇಳ್ತಾಳ ಹೇಳ್ತಾರ ಗಂಡುಳ ಗರತಿ ಅಂತ ಹೇಳ್ತೀನಿ ಈ ಮಹಾಪತಿ ವರತಿ ಗಂಡುಳ ಗರತಿ ಆದ ಬಳಕ ತಿಕ್ಕಿ ತೀಡಿ ಬೋತಾಲಿ ಯಾಕ ನಿನ್ನ ತಲೆ ಒಳಗ ನೋಡ್ ನೋಡ್ ನೋಡ ಚೀಸ್ ಇಟ್ ನಾಗರ ಹಾವಿನಂಗ ಹೆಣಾಲ ಯಾಕ ಹುಡುಗಿ ನಿನ್ನ ಹಿಡಿಕಿನ ಮೇಲೆ ಹಿಡಿಕಿನ ಮೇಲ ಕೊಳ್ಳ ಮುರುಗಂಗ ದಾಗಿನ ಯಾಕ ಹುಡುಗಿ ನಿನ್ನ ಕೊಳ್ಳಾಗ ತಾತ ಗಂಡುಳ ಗರತಿ ಆದ ಬಳಕ ಗಂಡ ಕಟ್ಟಿದ ಗುಳಗಾಳಿ ಒಂದೇ ಒಂದು ತಾತ ಸಲ್ಲತಕ್ಕದ್ದು ಅದನ್ನೆಲ್ಲ ಬಿಟ್ಟ ಬಿಟ್ಟ ಒಂದು ದಿನಕ್ಕೆ ಮೂರು ವೇಳೆ ವೇಷ ಬದಲಾಯಿಸಿಕೊಂಡ ಹಾಯಿಸಿಕೊಂಡು ಒಂದು ಓಣಿಯಲ್ಲಿ ಒಂಬತ್ತು ಸಲ ಹಾಯ್ತಾಳ ಹಾಯ್ತಾರ ಇದು ಗಂಡುಳ ಪದ್ಧತ ರೀತಿ ನಡತಿ ರಿವಾಜ ಹೌದಲ್ಲ ಹೌದೌದು ತಾತ ಗಂಡುಳ ಅವರಾದ್ರೆ ಹೆಂಗಿರಬೇಕು ಅನ್ನ ಹೆಂಗಿರ್ಬೇಕು ತಾತ ಸತ್ಯವೆಂಬ ಶಿವಲೋಕದಲ್ಲಿ ಭಕ್ತಿ ಎಂಬ ಮಾನವಳಾಗಿ ಹುಟ್ಟಿ ಹುಟ್ಟಿ ನೀತಿ ಎಂಬ ದಾರಿಯನ್ನು ಹಿಡಿಯಬೇಕು ಹಿಡಿಯಬೇಕು ಕಾಮ ಎಂಬ ಶಬ್ದ ತೆಗೆದು ಹಾಕಬೇಕು ಹಾಕಬೇಕು ಪ್ರೇಮಳು ಶಬ್ದ ಮುಚ್ಚಿರಬೇಕು ಇಡಬೇಕು ಗಂಡನೇ ದೇವರು ಗಂಡನ ಪಾದ ಕಮಲಗಳವೇ ಮೋಕ್ಷ ದಾರಿ ಅಂತ ತಿಳ್ಕೊಂಡು ನಡಿಬೇಕು ತಿಳ್ಕೊಂಡು ನಡಿಬೇಕಲ್ಲ ಅಂತವ್ರು ಮಾತ್ರ ಪತಿ ವರ್ತ ಹೆಣ್ಮಕ್ಕಳ ಅಂತವ್ರು ಯಾರದಾರಪ್ಪ ತಾತ ಸತ್ಯವಾನ ಸಾವಿತ್ರಿ ಮಾಡಿದಾಳ ಯಮನ ಪಜಿತಿ ಪಜಿತಿ ಸತ್ತ ಗಂಡನ ಪ್ರಾಣ ಪಡೆದಾಳ ಸತ್ಯವಾನ ಸಾವಿತ್ರಿ ಐಗರದಾರ ಹುಡುಗಿ ಜಗತ್ತಿನೊಳಗ ಗರತಿ ನೀ ಒಣ ಮಾತ ಯಾಕ ಕೊತತಿ ಬಂದ ಮಾಡಿ ಹೋಗ ಹುಡುಗಿ ಗಲಿಪ ಹುಡುಗನ ಸೋಗತಿ ಸೋಬತಿ ತಾತ ಸತ್ಯವಾನ ಸಾವಿತ್ರಿ ತನ್ನ ಪತಿವರ್ತ ಧರ್ಮದಿಂದ ಹೌದು ತನ್ನ ಗಂಡನ ಪ್ರಾಣವನ್ನು ಕಾಪಾಡಿದಾಳ ಕಾಪಾಡಿದಾಳ ಹೌದಲ್ಲ ತಾತ ಇದು ಅಲ್ಲದೆ ಇದು ಅಲ್ಲದೆ ಆದ್ರಿ ಋಷಿ ಅನುಸಯ ಗಂಡನ ಮೇಲೆ ಅತಿ ಪ್ರೇಮ ಪ್ರೇಮ ಬ್ರಹ್ಮ ವಿಷ್ಣು ಮಹೇಶ್ವರ ಕೂಸ ಮಾಡಿ ಆಡಿಲ್ಲವೇನ ಆಡಿದಾಳ ಯಾಕಾಡ್ಲು ಆಕೆ ಪತಿವ್ರತ ಧರ್ಮ ಇತ್ತ ಅವಳಲ್ಲಿ ಪತಿವ್ರತ ಧರ್ಮ ಇತ್ತು ಬ್ರಹ್ಮ ವಿಷ್ಣು ಮಹೇಶ್ವರ ಕೂಸಾಗಿದಾರ ಇವಳಲ್ಲಿ ಜರ್ಕರ್ತ ಪತಿವರ್ತ ಇದ್ರ ತಾತ ಇವಳು ನನ್ನ ನಿನ್ನ ಕುಶನ ಮಾಡ್ಲಿಕ್ಕೆ ಆಡ್ಲು ಒಂದ್ ಜೋಗಳ ಹಾಡ್ಲಿ ನೋಡೋಣ ಹೌದಲ್ಲ ಹೌದು ಹೌದು ತಾತ ನಿಲ್ಸತ್ ಹೇಳ ತಾತ ಹೇಳ್ತೇನೆ ಕೇಳ ನಾ ಚಂದ ಒಂದ್ ನಾನು ಹೇಳಿದ ಮಾ ಮಾತ ನಿನಗೆ ಗುರ್ತವಾಯ್ತೇನು? ಅಣ್ಣ ನೀ ಹೇಳಿದ ಮಾತು ಗುರ್ತವಿಲ್ಲ, ಅಗ್ದಿ ಚಂದವಾಗಿ ಹೊಡೆದು ಹೇಳ. ತಾತ ಜರದ ಪಿತಾಂಬರ ಬಹುಜೋಡಿ ಕುತ್ತಿನ ಕುಂಬಸ ಹತ್ತಿ ನೋಡಿ ತಂದೆ ಏನ ಹುಡುಗಿ ನಿನ್ನ ಮೇಲೆ ಪ್ರೀತಿ ಮಾಡಿ ಹುಬ್ಬಳ್ಳಿ ಧಾರವಾಡ ತನಕ ತಿರುಗಾಡಿ ರತ್ನ ಕೆಚ್ಚಿದ ಹೂವ ಚಂದ ಮುತ್ತ ಹಚ್ಚಿದ ನವಲಕ ಚಂದ ನವಲಕ ಚಂದ ಕಿಲ್ಲೆ ಪಿಲ್ಲೆ ಬಾಜು ಬಾದ ತಂದೆ ಏನ ನಿನ್ನ ಸಂಬಂಧ? ಒಮ್ಮೆ ಮೋಜ ಮಾಡಿ ಹೋಗ ಹುಡುಗಿ ಔಷಧಿಯಿಂದ ಗಲಿಬೆ ಹುಡುಗನ ಹುಡುಗನ ಮುಂದ ಗಲಿಬೆ ಹುಡುಗನ ನೋಡಿ ಬಂದಿದ್ದೀನಿ ಲಗು ಮಾಡಿ ಬಂದ ಮ್ಯಾಲ ಯಾಕಿಲ್ಲ ತಿನ್ನ ಮೂಗ ತಿರುಗಾಡಿ. ತಾತ ಮುಜಿಗೆ ಬಂದಾಳ ಮುಗಿ ಯಾಕಾಡ್ಸ್ತಾಳ ಮುಗಿ ಯಾಕಾಡ್ಸ ಹೌದು. ತಾತ ಏನ ಬೇಡಿದ್ದ ಕುಡ್ತೇನೋ ಬಾಲಿ, ಒಂದ ದಿನ ನೀ ಯಾಕ ಬರವಲ್ಲಿ ಯಾಕ ಬರವಲ್ಲಿ ಕಿವಿ ಒಳಗ ಇಡ್ಸತ್ತೇನೋ ಬಾಲಿ, ನಿನ್ನ ಸಲುವಾಗಿ ನಮ್ಮ ತಾಯ್ದಾರ ಮಣಿ ಮಾರೆಲ್ಲ ಹಾಳಾಗಲಿ. ಹೋಗ್ಲಿ ದೇಗ್ಲೈತ್ ಹೋಗ್ಲಿ ಇಲ್ಲ ಬಿಟ್ಟನ್ನ ಹೆಂಗ ಹೋಗಲಿ ಕರ್ಕೊಂಡ್ ಹೋಗಕ್ಕೆ ಕರ್ಕೊಂಡ್ ಹೋಗಕ್ಕೆ ಹೌದಲ್ಲ. ತಾತ ಇದು ಅಲ್ಲದೆ ಇದು ಅಲ್ಲದೆ ಈಕ ಏನ್ ಬೇಡಿದ್ ಕೊಡ್ತಾನ ಕೊಡೋಲ್ಲ ಹೌದಲ್ಲ ಹೌದು. ಸಾದಾ ಟಿಕ್ಕೆ ಗೆಜ್ಜಿ ಟಿಕ್ಕೆ ಟಿಕ್ಕೆ ವಜ್ರ ವಾಲಿ ಇಟ್ಕೊಂಡ ತಿರುವ ತಾಳು ಇವಳ ಗೋಣ ಎಳಿಯ ಮಾವಿನ ಹಣ್ಣಿನಂತ ಹೆಣ್ಣ ಹೆಣ್ಣ ಮರ ಮರ ಮರಗತೇನು ಮಣದಾಗ ನಾನ ಸುಟ್ಟಾಗಿದೇನು ಸುಣ್ಣ ಬಿಟ್ಟ ಹೋಗೋಣ ಆಗುವತ್ತು. ತಾಯ್ತ ಇಂತ ಹೆಣ್ಣ ಜರ ತಡಿ ಕರ್ಕೊಂಡು ಹೋಗಕ್ಕೆ. ತಾಯ್ತ ನನ್ನ ಜೀವ ಒಂದು ಬಿಟ್ಟ ಬಿಟ್ಟ ಏನು ಬೇಡ್ತಾಳ ಬೇಡ್ಲೆ ಬೇಡ್ಲೆ ಬೇಡಿದ್ ಕೊಡ್ತಾನ ಕೊಡೋಲ್ಲ. ತಾಯ್ತ ಪ್ರೇಮದ ಕರಿತಾನ ಯಾಕ ಬರ್ದಲ್ಲ ಏನ್ ಬೇಕಾಗೈತಿ ಏನ್ ಬೇಕಾಗಿಲ್ಲ ಅಂತಾದ್ ಏನಿಲ್ಲ ಅಂದೇವು. ತಾಯ್ತ ಕೇಳ ಕೇಳ್ತಾನ ಅವು ತುಂಬ ಬಾಯಿ. ಹಾ ತಾತೇನವ್ರ ಏನಾತ್ರಿ ಏನ್ ಮನ್ಯಾಗ ಬಾದು ಸಾತ್ವ ಮೂಲ್ ಮುಗಿಲ್ ಇಟ್ಟಿದ ಬಂಗಾರ. ತಾತ ಏನ ಬಂಗಾರ ಬೆಳ್ಳಿ ಬಂಗಾರ ರಗಡ ಬೆಳ್ಳಿ ಬಂಗಾರ ಏನು ಬೇಡ್ತಿ ಬೇಡಿಸ್ಕೊಡ್ತನ್ನ ಬೇಡಿದ್ದ ಏನ್ ಲೆಕ್ಕ ಬೇಡ ಒಟ್ಟ ಗಣಿತ ಕಟ್ಟೋದಿಲ್ಲ ಅದಕ್ಕ. ತಾತ ನೋಡ್ ತಾತ ನನ್ನ ಗಂಡ ಈಗ ಮನೆಯಲ್ಲಿ ಬಂಗಾರದಂತೆ ಅವನು ಇರಾಕಾಗಿ ಹೌದಲ್ಲ ನನ್ನ ಮನೆಯಲ್ಲಿ ಬಂಗಾರದಂತೆ ಗಂಡ ಇರಾಕಾಗ್ಲಿ ಆಗ್ಲಿ. ತಾತ ಇವನು ಬಂಗಾರ ಬೆಳೆ ತಗೊಂಡು ನಾ ಏನ್ ಮಾಡ್ಲಿ ನಮ್ಗೇನು ಉಪಯೋಗ ಐತದ ಅದ್ರ ಗಜ್ ನನಗಿಲ್ಲ. ತಾತ ಹಿಂಗಂದ್ರಲ್ಲ ಹಿಂಗ ತಾನೆ ಅವ ತಾತನವ್ರು ಹೇಳ್ತಾನೆ ಕೇಳಿ ಹೇಳ. ತಾತ್ಯ ನಾನು ಹೇಳಿದ ಮಾತು ಗುರ್ತಾತ್ರಿ? ಇವು ಏನ್ ಗುರ್ತಾಗಿಲ್ಲ, ಅದ್ ಚಂದವಾಗಿ ತಿಳಿಸಿದ ತಾತ್ಯ. ನೋಡ್ರಿ, ಹತ್ತು ತಲೆಯ ರಾಮೇಶ್ವರ ಇದ್ದಾವ, ಸೀತನ ಮೇಲೆ ಮನಸ್ಸು ಮಾಡಿ ತನ್ನ ಲಂಕಪಟ್ಟನೆಲ್ಲ ಹಾಳು ಮಾಡ್ಕೊಂಡು ಹೋಗಿದ್ದಾನ ತಾತ. ಯಾರಿಂದ? ಒಂದು ಹೆಣ್ಣಿನಿಂದ. ಹೆಣ್ಣಿನ ಮೇಲೆ ಮನಸ್ಸು ಮಾಡಿ ತಾತ್ಯ ಅಂತಿಂತವ್ರು ಹಂಗಾಗಿ ಹೋಗಿದಾರು. ಇನ್ ಮುಂದೆ ಇವಂದ್ರೆ ಏನ್ರಿ? ಏನ ಇವ ಹೇಗಡೆ ತಪ್ಪಲ್ಲ? ಏನಾಗೋದು ತಾತೆ? ನಮ್ಮಂತವ್ರ ಮೇಲೆ ಮನಸ್ಸು ಮಾಡಿ ಇವನು ಹಾಳಾಗೋದು ಚಲೋ ಅಲ್ಲ. ಇವನು ಕರೆಯಬಾರದು, ನಾನು ಬರೋದಿಲ್ಲ ಅಂತ ಹೇಳ್ರಿ. ಹಿಂಗ ತಾತೆ, ಹಿಂಗ ಹೇಳ್ರಿ. ಅನ್ನಾಗಲ್ಪ ಜನ ಬರತ್ತ ಏನಂದಳ ಅಂದ್ರೆ, ಹತ್ತು ತಿಳಿ ಅಳು ಸುರುದ್ದಾವ ಶೀತಾನ ಮೇಲೆ ಮನಸ್ಸು ಮಾಡಿ ಹತ್ತು ತಿಳಿ ಎಲ್ಲ ಹಾಳು ಮಾಡ್ಕೊಂಡು ಒಂದು ತಲೆ ಉಳಿದಿಲ್ಲತ್ತ. ಹತ್ತು ತಲೆ ಒಂದು ತಲೆ ಉಳಿದಿಲ್ಲ. ಯಾರ ಒಂದು ಹೆಣ್ಣಿನ ಸಲುವಾಗಿ ಇರೋದು ಒಂದ್ ತಲೆ ನಿಂದ ಇವ್ರ ಮ್ಯಾಗ ಮನಸ್ಸು ಮಾಡಿ ಆ ತಿಳಿ ಕಳ್ಕೋಬೇಡ ತಾರ. ಅವ್ರು ಸುಮ್ಮ ಬಂಗಾರ ಅಂತ ಹೇಳ್ತದವ್ರು ಯಾಕೆ ಜಲ್ಮ ಮಾಡಬಾರ್ದು ಅಂದ್ರೆ ನಾ ಇವ್ರ ಕ್ಯಾಶ್ ಸಿಕ್ಕ ಉಳಿದಿಲ್ಲ. ಹಾ, ಉಳಿದಿಲ್ಲ. ಹೌದಲ್ಲ ತಾತ, ಬಹಳ ಬಡಾಯ ಕೊಚ್ಚ ಬೇಡ ಚಂದ್ರ. ಏನ್ ನಿನ್ನ ಬಡಾಯಕ ಹೋಗುವನ್ನೆಲ್ಲ ಬೆದರಿ ಬರಾವ ನಿನ್ನ ಇದ್ರಿಗೆ ಕಾಲ ಕೆದರಿ ನಂದ ನಿಂದ ತೀರಿ ಹೋಗಲಿ ಆಗಿ ನಿಂತಿದ ಏನು ನಿಸ್ಬರಿ? ಜೀವದ ಮ್ಯಾಲ ಇಟ್ಟಿಲ್ಲ ಕಬರಿ ನಾಳೆ ಸತ್ತರ ಕಾಣುದೈತೆ ಒಂದಿನ ಗೋರಿ ತಿಳ್ಕೊಂಡ ಮಾಡತ್ತೇನ ಹುಡುಗಿ ನಿನ್ನ ಮ್ಯಾಲ ಜೋರಿ ಬಂದ ಹೋಗ ಹುಡುಗಿ ಒಂದ ಸಾರಿ ತಾಯ್ತ ಇಂದಿಲ್ಲ ನಾಳಿ ನಾಳಿಲ್ಲ ನಾಡ್ದ ಎಂದಾದ್ರೆ ಶರೀರ ಮಣ್ಣಾಗಿ ಹೋಗೋದೈತ್ಲ. ಹೌದಲ್ಲ ತಾಯ್ತ, ಕಾಮವೆಂಬ ಶಬ್ದ ಕಟ್ಟಿಕೊಂಡ ಅಂತ ನಮ್ಮ ಮರಣದ ಮನೆಯ ತಾಯ್ತ ಬೆನ್ನ ಹಿಂದೆ ಇದ್ದಂತೆ ತಿಳಿಯಬೇಕು. ತಾಯ್ತ, ಯಾವ ಕಾಲ ಕೈಗಳ ಮ್ಯಾಲ ಮನಸ್ಸು ಮಾಡಿದನಲ್ಲೋ ಮಾಡಿದಿಲ್ಲ ಆವತ್ತು ನನ್ನ ಮರಣ ನನ್ನ ಬೆನ್ನ ಹಿಂದೆ ಇದ್ದಂತೆ ತಿಳಿದನ. ತಾಯ್ತ, ಹಿಂದಾದ್ರೂ ಹೋಗೋದ ನಾಳೆ ಹೋಗೋದನ? ಹೌದಲ್ಲ. ತಾಯ್ತ, ಇದಲ್ಲದೆ ಇವಳು ಏನ್ ಹೇಳಿದ್ದು ಕೇಳ್ತವ? ಹೌದಲ್ಲ, ಗಳಿಗೆಯ ಮಾತಿಗೆ ಮಳಿಗೆಯ ಮುರ್ಕೋಬೇಡ. ಸುಲುವ ಅಲ್ದಗದ ತುಂಬಿದ ಹೊಳೆ ಆಗ ತೊಳೆದ ಕೆಲಸ ಬೇಡ. ಹುಣಸಿ ಅಣ್ಣ ಚಿಗರಿ ಮರಿ ಅಂತ ಹೆಣ್ಣ ಹಿಡಿ ಸ್ವಲ್ಪ ಜರ ತಡಿ ಕಾಸ ಮಾತ ಹೇಳತೇನ ಹಾಸಿಲಿಲ್ಲ ಅದ್ರೊಳಗ ಮೀಸಲಿಡ ಪೋರಿ ನಿನ್ನ ದೇವನ. ಹೌದ, ನನ್ನ ಸಲುವಾಗಿ ನನಗ ಉಣಿಸಿ ಇಳಿಸೋಗ ನಿನ್ನ ಕಾಮದ ಮಣ್ಣಮತ್ತವಣ್ಣ. ಆಯ್ತಾ, ಒಂದು ಗಳಿಗೆ ಮಾತಿಗೆ ಮಳಿಗೆ ಮುರ್ಕೋದು ಸುಲುವ ಅಲ್ಲ. ಹೌದಲ್ಲ, ಹೌದು ಬೇಡಿದ ಕೊಡ್ತಾವಲ್ಲ. ಕೊಡೋಲ್ಲ. ಇವಳು ಏನ್ ಬೇಡ್ತಾವ್? ಬೇಡ್ಲೆ ಬೇಡದೆ ಕೊಡ್ತೇವ ಕೊಡ್ತೇವ ನಮ್ಮ ಜೀವನ ಬಿಟ್ಟು ಏನ್ ಬೇಡ್ತಾವ? ಬೇಡ್ಲೆ ತಾತ, ಇದಲ್ಲ ಹೇಳ್ತೀನಿ ಕೇಳ ಚಂದವಾಗಿ ಕೊಡ್ತೇವೆ. ನಾನು ಹೇಳಿದ ಮಾತ ನಿನಗೆ ಕುರ್ತವಾಯಿತೇನು? ಅನ್ನಾಗಲ್ಲ ಭಜ, ನೀ ಹೇಳಿದ ಮಾತು ಕುರ್ತಾಗಿಲ್ಲ, ಅದಕ್ಕೆ ಚಂದವಾಗಿ ಹೊಡೆದಿಲ್ಲ. ತಾತ್ಯಾ, ಇವಳ ದೇಹ ಬಂಗಾರದ ಗೊಂಬೆಯಾಗಿದೆ. ಇವಳ ದೇಹ ತಂತಸ್ತಿನ ಮೇಲಿಟ್ಟಿದ್ದೇನೆ, ಕಾಜಿನ ಕಪಾಟದಲ್ಲಿ ಇಟ್ಟಿದ್ದೇನೆ. ಅಂದರೂ ಕೂಡ ಇವಳ ದೇಹ ಹೋಗುವುದು ಎಲ್ಲಿ? ಮತ್ತೆ ಮಣ್ಣಿನಲ್ಲಿ ಅಲ್ಲ, ಜೀವ ಹಾರಿ ಹೋದ ಮೇಲೆ ಇವಳ ದೇಹ ಹೋಗೋದು ಮಣ್ಣಿನಲ್ಲಿ. ಮಣ್ಣಿನಲ್ಲಿ ಮಣ್ಣಿನಲ್ಲಿ ಮಾಯವಾಗಿ ಹೋಗುವುದಕ್ಕಿಂತ ಪೂರ್ವದಲ್ಲಿ ಒಂದೇ ಒಂದ್ಸಲ ಬಂದ ನನ್ನ ಎಡತೊಡೆಯ ಮೇಲೆ ಕುಳಿತುಕೊಂಡ ಒಂದೇ ಒಂದು ಹೂವಿನಂತ ಮುದ್ದನ್ನು ಕೊಟ್ಟು ಹೋದ ತಾತ ಏನಾಗ್ತೈತಿ? ಇವಳ ದೇಹಕ್ಕೂ ತೃಪ್ತಿ ಆಗ್ತದೆ, ನನ್ನ ದೇಹಕ್ಕೂ ತೃಪ್ತಿ ಆಗ್ತದೆ. ಇಷ್ಟ ಚಂದವಾದ ಬಂದ ಪ್ರೇಮದಿಂದ ಕರೆಯುವ ಸಮಯದಲ್ಲಿ ತಾಯಿ ಇವಳು ಯಾಕಿರತಾಳ? ಏನ್ ಬೇಕಾಗಿ ಏನು ಬೇಕಾಗ್ಯದ? ಹೌದೌದು ಹೌದಲ್ಲ ಹೌದಲ್ಲ ತಾಯ್ತ ಇವಳ ಬೇಡಿದ್ ಕೊಡ್ತೇವ ಕೊಡೋಲ್ಲ ಯಾಕೆ ಬರುದು ಅಂತ ಏನ್ ಬೇಕಾಗಿ ಬೇಕಾಗ್ಯದ? ಹೌದಲ್ಲ ಹೌದು ತಾಯ್ತ ನನ್ನ ಜೀವ ಒಂದು ಬಿಟ್ಟು ಬೇಕಾದ್ರೆ ಕೇಳಲಿ. ಹೌದಲ್ಲ ಹೌದು ಒಂದ್ ತಕಡಿಯಾಗ ತಾಯ್ತ ಇವಳು ಕುಣ್ಲೆ ಒಂದ್ ತಕಡಿಯಾಗ ಬಂಗಾರ ಬೆಳ್ಳಿ ಹಾಕೋಣ ಹಾಕೊಂಡ್ಲ ಈಕೆ ತೂಕ ತೂ ಕೊಡುನು ಈಕೆ ಯಾಕೆ ಬರುದಿಲ್ಲ? ಕಾವಲ ಮಾಡ್ಕೋತ ಮನ್ಯಾಗ ಇರುವಾಳ ಅದನ್ನ ತಾತ್ಯ ಇವಳು ಯಾಕೆ ಬರುದಿಲ್ಲ? ಯಾಕೆ ಬರ್ತಿ ಈಗ ಏನ್ ಬೇಕಾಗಿ ಏನ್ ಬೇಕಾಗಿ ಅಂತದ ಏನ್ ಮಾಡಿದನು ಅಂತ ನೀ ಮಾಡ್ಲಾರ್ಕೊಂಡು ಈ ದಗ್ ತಾತ್ಯ ತಾತ್ಯ ಇವಳು ಬೇಡಿದ ಕೊಡ್ತೇವ ಕೊಡೋಣ ಬರ್ತಾಳ? ಏ ನನಗಾಗಿ ಬಾತಾಳ ಕೇಳ್ಕೊಂಡ್ ಬರ್ತೇನೆ ಹೋಗೋದಾರ ಹೋಗಿ ಕೇಳ್ದೆ ಕೇಳ್ತೇನೆ ನೋಡ್ ಕೇಳ ದೌಡ್ ಕೇಳ್ತೇನೆ ಕೇಳ ಏವು ನೀವ್ ಒಪ್ಪರಿ ತಗ್ರ್ಯಾಕ್ ಕೊಂಡೋದ ಒಪ್ಪರಿ ತಗ್ರ್ಯಾಕ್ ಬೆಳ್ಳಿ ಬಂಗಾರ ಹಾಕ ಬೆಳ್ಳಿ ಬಂಗಾರ ದುಕಾನ್ ಸರಿ ಸೌನ್ ಕೊಡ್ತೇವ. ಹೌದ್ರಿ ಹ್ಮ್ ನೀ ಕಾಕೋತ ಮನ್ಯಾಗ ರೇಕಿನ ತಿಳ್ಕೋತ ಅಡ್ಡಾಡ್ಕೋತ ಹೋಗ. ಏ ತಾತ್ಯ ಹಿಂಗ ಅಂದ್ರಲ್ಲ ಒಂದೇ ಸಲ ಬಂದ ನಗ ನಗ ತೈಲಿ ಅಡಿಕೆ ತಿಂದು ಹೋಗ ತಾತೆ ಹೇಳ್ತೇನೆ ಕೇಳ್ರಿ. ಹೇಳ ಹೇಳ ನಾ ಗಂಡೊಳಕಿ ಬಾಳೆ ಒಂದಿ ಅದೇನು ಸಿಲವಂತೆ ಗೊತ್ತಾಗ್ಲೇ ಆಗ್ತದೆ ತಿಳಿಸಿ ಹೇಳಿ ನಂಗೆ ಕೊಮ್ಮಗಟ್ಟ ನೋಡ್ತಾ ನಾನು ನೋಡಿದ್ರೆ ಗಂಡೊಳ ಗರತಿ ಗರತಿ ತಾತ್ಯ ನಮ್ಮಂತ ಅಪರಸ್ತ್ರೀ ಹೆಣ್ಣು ಮಕ್ಕಳ ಮೇಲೆ ತಾತ ಇವನು ಮನಸ್ಸು ಮಾಡಿದ್ರ ತಾತ್ಯ ಇಂತವ್ರ ಸಂಬಂಧ ಧಾರವಾಡದಾಗ ಜೈಲ್ ಕಟ್ಟ್ಯಾರು ತಾತ್ಯ ನಾನು ಬಡ ಬಡ ಹೋಗಿ ಇವನ್ ಮೇಲೆ ಪರಾದೆ ಕೊಟ್ರ ತಾತ್ಯ ಹೋಗಿ ಜೈಲ್ನಾಗ ಇರ್ತಾರಲ್ಲೇ ನನ್ನ ಮೇಲೆ ಮನಸ್ಸು ಮಾಡಿ ಇವನು ಜೈಲಿನಲ್ಲಿ ಕುಂಡುದು ಚಲೋ ಅಲ್ಲ ಇವನು ಕರೆಯಬಾರದು ನಾನು ಬರೋದಿಲ್ಲ ಏಕ ಜಾತ ಬರೋದಿಲ್ಲ ಅನ್ನ ಆಗಲ್ಲ ಭಜನ ತಾತ ಬಂದ್ರೆ ಏನು ಅವ್ರು ನೋಡ್ರೆ ಗಂಡೂರ್ ಕಲ್ತಾರೆ ತಾತ ಅಂದ್ರೇನು ಏನಂದ್ರ ಅತ್ತಿ ಮನಿ ಸೋಚ್ತಾರ ತವ್ರ ಮನಿ ಹೆಣ್ಣು ಮಕ್ಕಳ ಅವ್ರ ಮ್ಯಾಗ ನಿಂದ ಒಳ್ಳೆ ಜೋರ್ಲೆ ಪ್ರಾಯದಿ ಕೊಟ್ಟಿದ್ರ ಆಕಿ ಕೊಟ್ಟಳ ಅಂದ್ರ ಅದ್ಲ ನಿನ್ ಓದ್ ಧಾರವಾಡ ಜೈಲ್ ಹಾಕ್ಸ್ತಾರು ಅಲ್ಲಿ ಹೋಗಿ ಹುತ್ರಂಗ್ ಕೊಂಡೋ ಚಲೋ ಅಲ್ಲ ಸಣ್ಣ ನಿನ್ನ ಮದಿ ಹೆಂಡತಿ ಮಾಡಿ ಪ್ರಪಂಚ ಮಾಡತ್ತಾರ ಅವ್ರು ತಾತ ಈಕಿ ಪ್ರಾಯದಿ ಕೊಟ್ಟ ನಮ್ಮ ಧಾರವಾಡ ಜಿಲ್ಲೆ ಇರ್ತಾಳ ಇರ್ತಾರಲ್ಲ ಆಕಿ ಮ್ಯಾಲ ನೀ ಪ್ರಾಯದಿ ಕೂಡ ಆಕಿ ನಿನ್ ಮಗ ಕೊಟ್ಟಂದ್ರ ಕೊಡೋದು ಕುಷ್ಠ ರೋಗಿಯ ಗಂಡನ ಮಾಡಿಕೊಂಡಾಳು ಈ ಪ್ರಪಂಚದಲ್ಲಿ ಪ್ರಪಂಚದಲ್ಲಿ ಆಗ ತಾತ ಸುರ್ಭಿ ಹೋಗಿ ಕೇಳತಾಳ ಬ್ರಹ್ಮನಲ್ಲಿ ವರ ಬೇಡಾಳ ಅವನಲ್ಲಿ ಅವನಲ್ಲಿ ವರ ಕೊಟ್ಟಾನ ಬ್ರಹ್ಮ ಅವಳಿಗೆ ಅಲ್ಲಿ ಅಲ್ಲಿ ಯಮುನಾ ನದಿಯಲ್ಲಿ ಮಾರಿಸಬೇಕ ನಿನ್ನ ಗಂಡನ ಸ್ಥಾನ ಅಲ್ಲಿ ಸ್ಥಾನ ಅಲ್ಲಿ ಗಂಡನ ಕರೆದಕೊಂಡ ಹೋಗತಾಳ ಯಮುನಾ ನದಿಯಲ್ಲಿ ದಾರಿ ಇಲ್ಲ ದಾರಿ ಹಿಡಿದ ಹೋಗುತ್ತಿದ್ದಳು ಅವಳ ಅವಳ ಉದಯವಾಗುತ್ತಿದ್ದ ಸೂರ್ಯ ಆಕಾಶದಲ್ಲಿ ಆಕಾಶದಲ್ಲಿ ಆ ತನ್ನ ಪತಿವರ್ತ ಧರ್ಮದಿಂದ ಸೂರ್ಯನ ನಿಲ್ಸಾಳ ಮೂರಗಳಿಗೆ ಭೂಮಿಯಲ್ಲಿ ಭೂಮಿಯ ಮೇಲೆ ಸ್ನಾನ ಮಾಡಿಸಾಳು ಗಂಡನ ಗಂಗೆಯಲ್ಲಿ ಕುಷ್ಠ ರೋಗ ಬಿಟ್ಟು ಓಡಿ ಹೋಗಿ ತುಡಿ ಆಗಲ್ಲಿ ಆಗಲ್ಲಿ ತಾತ ಅವಳ ಪತಿವರ್ತದಿಂದ ತನ್ನ ಗಂಡನ ಪ್ರಾಣವನ್ನ ಕಾಪಾಡಿದಾಳ ಕಾಪಾಡಿದ ಇದಲ್ಲ ತನ್ನ ಕುಷ್ಠ ರೋಗವನ್ನು ಪರಿಹಾರ ಮಾಡಿದಾಳ ಪರಿಹಾರ ಮಾಡಿದಾಳ ಯಾಕೆ ಅವಳಲ್ಲಿ ಪತಿವರ್ತ ಧರ್ಮ ಅಣ್ಣನ ಪರಿಹಾರ ಆಗ್ಯದ ಆಗೈತಿ ಹೌದಲ್ಲ ಹೌದು ತಾತ ಹೇಳುತ್ತೇನೆ ಕೇಳು ಹೇಳ ಆರತಿಯ ವದೂತ ಇದುವರೆಗೆ ಹುಕ್ಕೇರಿ ತಾಲೂಕಿನ ಹುಳ್ಳುಳ್ಳಿಯ ಭೀಮಪ್ಪ ರಾಮಪ್ಪ ಹುದ್ದಾರ್ ಹಾಗೂ ಮೇಳದವರಿಂದ ರಾಧಾನಾಟದಲ್ಲಿ ಚಿಮ್ನಾಬಾಯಿ ಗಳಪೂಜಿ ಮತ್ತು ಇವರ ವಾಗ್ವಾದ ಸನ್ನಿವೇಶ ಕೇಳಿದಿರಿ. ಇದಾಗಿತ್ತು ಇಂದಿನ ಕೃಷಿರಂಗ. ಇನ್ನು ನಾಳೆಯ ಕೃಷಿರಂಗದಲ್ಲಿ ಬಾಳೆ ಸಸಿಗಳ ಉತ್ಪಾದನಾ ತಂತ್ರಜ್ಞಾನ ಈ ಕುರಿತು ಡಾಕ್ಟರ್ ವಿ ಕಾಂತರಾಜು ಅವರೊಡನೆ ಸಂದರ್ಶನ ಕೇಳುತ್ತೀರಿ. ನಂತರ ಸುಳ್ಳದ ಬಸವ ಚಂದ್ರಯ್ಯ ಮಠಪತಿ ಹಾಗೂ ಸಂಗಡಿಗರಿಂದ ಸಂಪ್ರದಾಯ ಪದಗಳನ್ನು ಕೇಳುತ್ತೀರಿ. ಇದುವರೆಗೆ ಕಾರ್ಯಕ್ರಮ ಕೃಷಿರಂಗ ಪ್ರಸಾರವಾಯಿತು.